ಆನಂದಕರಿ ವರ ಭಯಕರಿ ಸೌಂದರ್ಯ ರತ್ನಾಕರಿ ನಿರ್ದೋತಾಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಕಾಳೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರ ಭೂಷಣಕರಿ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಲಂಬ ಮಾನ ವಿಲಸ ಭಕ್ಷೋಜ ಕುಂಭಾಂತರಿ ಕಾಶ್ಮೀರ ಗರು ವಾಸಿತಾ ರುಚಿಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ಯೋಗಾನಂದಕರಿ ರಿಪುಕ್ಷಯಕರಿ ಧರ್ಮಾರ್ಥ ನಿಷ್ಠಾಕರಿ ಚಂದ್ರಾಕಾನಲ ಭಾಸಮಾನ ಲಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯ ಸಮಸ್ತ ವಾಂಚಿತಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ಕಂದರಾಲಯಕರಿ ಗೌರಿ ಉಮಾಶಂಕರಿ ಕೌಮಾರಿ ನಿಗಮಾರ್ಥ ಗೋಚರಕರಿ ಓಂಕಾರ ಬೀಜಾಕ್ಷರಿ ಮೋಕ್ಷದ್ವಾರ ಕವಾಟ ಪಾಟನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ದೃಶ್ಯ ದೃಶ್ಯ ವಿಭೂತಿ ವಾಹನಕರಿ ಬ್ರಹ್ಮಾಂಡ ಭಾಂಡೋದರಿ ಲೀಲಾ ನಾಟಕ ಸೂತ್ರ ಕೇಳನಕರಿ ವಿಜ್ಞಾನ ದೀಪಾಂಕುರಿ ಶ್ರೀ ವಿಶ್ವೇಶ ಮನ ಪ್ರಸಾದನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ಪೂರ್ವಿ ಸರ್ವಜನೇಶ್ವರಿ ಭಗವತಿ ಮಾತಾನ್ನ ಪೂರ್ಣೇಶ್ವರಿ ಬೇಣಿ ನೀಲ ಸಮಾನ ಕುಂತಲಧರಿ ನಿತ್ಯಾನದಾನೇಶ್ವರಿ ಸಾಕ್ಷಾನ್ ಮೋಕ್ಷಕರಿ ಸದಾ ಶುಭಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ಶಾಂತ ಸಮಸ್ತ ವರ್ಣನಕರಿ ಶಂಭೋಸ್ತ್ರಿಭಾವಾಕರಿ ಕಾಶ್ಮೀರ ತ್ರಿಜಲೇಶ್ವರಿ ತ್ರಿಲಹರಿ ನಿತ್ಯಾಂಕುರಾ ಶರ್ವರಿ ಸ್ವರ್ಗದ್ವಾರ ಕವಾಟ ಪಾಟನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ ದೇವಿ ಸರ್ವ ವಿಚಿತ್ರ ರತ್ನ ರಚಿತ ದಾಕ್ಷಾಯಣಿ ಸುಂದರಿ ವಾಮೇ ಸ್ವಾದುಪಯೋದರ ಪ್ರಿಯಕರಿ ಸೌಭಾಗ್ಯ ಮಾಹೇಶ್ವರಿ ಭಕ್ತಾಭೀಷ್ಟಕರಿ ಸದಾ ಶುಭಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ. ईश्वरे चन्द्रार्कानलकोटिकोटिसदृशि चन्द्रांशुबिम्बाधरि चन्द्रार्काग्निसमानकुण्डलधरि चन्द्रार्कवर्णेश्वरि मालापुस्तकपाशसाङ्कुशधरि काशीपुरादीश्वरि भिक्षां देहि कृपावलम्बनकरि मातार्णपूर्णेश्वरि शत्रत्राणकरि महाभयहरि माता कृपासागरि सर्वानन्दकरि सदाशिवकरि विश्वेश्वरि श्रीधरि रक्षाकन्दकरि निरामयकरि काशीपुरादीश्वरि भिक्षां देहि कृपावलम्बनकरि मातार्णपूर्णेश्वरि अन्नपूर्णे सदा पूर्णे शंकर प्राणवल्लभे ज्ञान वैराग्य सिद्ध्यर्थं भिक्षां देहि च पार्वती भुवनत्रयम्।